ಅವುಗಳಿಗೆ ಆಯುರ್ವೇದದಲ್ಲಿ ಪರಿಹಾರ. ಸಂದರ್ಶಕರು ಶರಣಬಸವ ಚೋಳೀನ. ಆತ್ಮೀಯ ಕೇಳುಗರೆ, ಅಂಗೈಲೆ ಆಯುರ್ವೇದ ಕಾರ್ಯಕ್ರಮ ಸರಣಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರಿದ್ದಾರೆ, ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಶಾಲಕ್ಯ ತಂತ್ರ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ. ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರು ಇವತ್ತು ಕರ್ಣ ರೋಗಗಳು ಮತ್ತು ಆಯುರ್ವೇದದಲ್ಲಿ ಅದರ ಪರಿಹಾರ ಕುರಿತಂತೆ ಮಾಹಿತಿ ನೀಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಆಯುರ್ವೇದ ಅಂದರೆ ಸರಳವಾಗಿ ಜನರ ಹತ್ತಿರಕ್ಕಿರುವಂಥದ್ದು, ನಮ್ಮ ಗಿಡಮೂಲಿಕೆಗಳ ಮೂಲಕ ಬೇಕಾದಂತಹ ದಿವ್ಯ ಔಷಧಿಯನ್ನು ನೀಡುವಂತಹ ಒಂದು ವ್ಯವಸ್ಥೆ ಅದು. ಅಡುಗೆ ಮನೆಯೇ ಎಷ್ಟೋ ಸಾರಿ ನಮಗೆ ಔಷಧಾಲಯ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಖರ್ಚಿಲ್ಲದೇ ಅತಿ ಕಡಿಮೆ ಖರ್ಚಿನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನೊಳಗೆ ಆಯುರ್ವೇದ ಬಹಳ ಪ್ರಮುಖ ಪಾತ್ರವಹಿಸ್ತದೆ. ವಾತಪಿತ್ತ ಕಫ ಇದ್ರೆ ಅನಾರೋಗ್ಯ, ವಾತಪಿತ್ತ ಕಫವನ್ನು ಸಮತೋಲನ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಆರೋಗ್ಯ ಅಂತೇಳಿ. ಹೀಗಾಗಿ ವಾತಪಿತ್ತ ಕಫ ಇವೇ ಮೂರು ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗಿರುವಂಥವು, ಅವುಗಳನ್ನು ನಿಯಂತ್ರಣ ಮಾಡೋದು ಬಹಳ ಮುಖ್ಯ ಅಂತೇಳಿ. ಹೀಗಾಗಿ ಆಯುರ್ವೇದ ತುಂಬ ಸರಳವಾಗಿದೆ. ನಾವು ಆಯುರ್ವೇದವನ್ನು ಹೆಚ್ಚು ಹೆಚ್ಚು ಪ್ರಚುರಪಡಿಸುವ ನಿಟ್ಟಿನೊಳಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ನಿಟ್ಟಿನೊಳಗೆ ಇವತ್ತು ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರಿಂದ ಕರ್ಣ ರೋಗಗಳು ಮತ್ತು ಆಯುರ್ವೇದದಲ್ಲಿ ಅದರ ಪರಿಹಾರ ಕುರಿತಂತೆ ಮಾಹಿತಿ ಮಾಡಿಕೊಳ್ಳುವಂತ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಅಂಗೈಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಧನ್ಯವಾದಗಳು ಸರ್. ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರೇ, ಈ ಕರ್ಣ ರೋಗಗಳು ಅಂತಂದ್ರೆ ಬಹುಶಃ ಕಿವಿಯ ತೊಂದರೆಗಳು, ಆಯುರ್ವೇದೊಳಗ ಮಾಹಿತಿ ಇದೆ ಏನ್ರಿ ಆಯುರ್ವೇದ ಶಾಸ್ತ್ರದೊಳಗೆ? ಕರ್ಣ ರೋಗ ಅಂತ ಹೇಳಿ ಅಂದ್ರ ಅಷ್ಟಾಂಗ ಆಯುರ್ವೇದ ಅಂತ ಹೇಳಿ ವಿಭಜಿಸಲಾಗಿದೆ ಆಯುರ್ವೇದವನ್ನು. ಅಷ್ಟಾಂಗ ಆಯುರ್ವೇದೊಳಗ ಒಂದು ಬರೋದು ಶಾಲಾಕ್ಯ ತಂತ್ರ ವಿಭಾಗ ಅಂತ. ಶಾಲಾಕ್ಯ ತಂತ್ರ ಅಂದ್ರೆ ಅದರಲ್ಲಿ ಕಿವಿ, ಕಣ್ಣು, ಮೂಗು, ಬಾಯಿ ಮತ್ತೆ ನಾಸಾ ರೋಗಗಳ ಬಗ್ಗೆ, ಶಿರ ರೋಗಗಳ ಬಗ್ಗೆ ಮಾಹಿತಿ ಅದ. ಅದರೊಳಗಡೆ ಶಾಲಾಕ್ಯ ತಂತ್ರದಲ್ಲಿ ನಮಗೆ ಕರ್ಣ ರೋಗಗಳ ಮಾಹಿತಿ ಸಮಗ್ರವಾಗಿ ಸಿಗ್ತದೆ. ಸುಶ್ರುತ ಸಂಹಿತೆಯಲ್ಲಿ ಅಷ್ಟಾಂಗ ಹೃದಯ ಅಂತೇಳಿ ನಮ್ದೇನು ಸಂಹಿತಾಜವ ಅದರಲ್ಲಿ ಸಿಗ್ತದೆ ನಮ್ಗೆ ಮಾಹಿತಿ. ಕಿವಿ ಅಂದ್ರೆ ನಿರ್ಲಕ್ಷ್ಯಕ್ಕೆ ಒಳಗಾಗುದೆ ಬಹಳ ಬಹಳ ಜನ ಏನ್ ಮಾಡ್ತಾರೆ, ಕೂಕಣೆ ಬಂದ ತಗೊಂಡು ಏನೋ ಕಡ್ಡಿ ಹಾಕೋತಾರ, ಅದು ಮದ್ದಿನ ಕಡ್ಡಿ ಇರ್ತದ್ಲ ಬೆಂಕಿ ಪಟ್ಟದ ಅದ್ರ ಹಾಕೋತಾರ, ಅದು ಏನ್ ತೊಂದರೆ ಆಗ್ತದೆ ಎಲ್ಲ ಮಾಹಿತಿ ಇದೆ. ಅಂದ್ರೆ ಈ ಒಂದು ನಮ್ಮ ಶಾಸ್ತ್ರದೊಳಗೆ ಯಾವ ತರದ ಮತ್ತು ಎಷ್ಟು ತರದ ರೋಗಗಳ ಬಗ್ಗೆ ಮಾಹಿತಿ ಅದ? ಸುಶ್ರುತನ್ ಪ್ರಕಾರ 28 ತರಹದ ಕರ್ಣ ರೋಗಗಳು ಅವ. ಕರ್ಣಶೂಲ, ಕರ್ಣಸ್ರಾವ, ಕರ್ಣಪಾಕ ಈ ತರ 28 ರೋಗಗಳ ಬಗ್ಗೆ ಮಾಹಿತಿ ಅದ. ಆಮೇಲೆ ವಾಗ್ಭಟನ್ ಪ್ರಕಾರ 25 ತರದ ಪ್ರಕಾರದ್ದು ಅವ. ಅದರಲ್ಲಿ ಹೊರ ಕಿವಿದು, ಮಧ್ಯದ ಕಿವಿದು ಮತ್ತೆ ಅಂತ ಕಿವಿ ಭಾಗಗಳು, ಮತ್ತೆ ಈಗ ನಾವೇನು ಹೇಳ್ತೀವಿ ಕಿವಿ ಹೊರಗಡೆದು ಪಿನ್ನ ಅಥವಾ ಆರಿಕಲ್ ಅಂತ ಹೇಳ್ತೀವಿ, ಅದರದ್ದು ಏನಾದರೂ ಈಗ ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಅದ್ರ ತೊಂದರೆ ಇದ್ರೆ ಅದರದ್ದು ಮಾಹಿತಿ ಇದೆ. ಬಹಳ ಸಂತೋಷ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರೇ. ಈ ಕರ್ಣ ರೋಗಗಳು ಅಂದ್ರೆ ಕಿವಿಯ ತೊಂದರೆಗಳು ಉಂಟಾಗಲಿಕ್ಕೆ ಏನು ಕಾರಣಗಳನ್ನು ತಾವು ಕೊಡ್ತೀರಿ? ನಮ್ಮ ಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದು ಕಾರಣಗಳಂತ ಹೇಳಿದ್ರೆ ಕರ್ಣ ರೋಗ ನಿಧಾನ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಅವಶ್ಯಾಯ ಜಲಕ್ರೀಡಾ ಅಂದ್ರೆ ನಮ್ಮಲ್ಲಿ ನಮ್ಮ ಸಂಹಿತೆಗಳಲ್ಲಿ ಎಲ್ಲವನ್ನೂ ಸಂಸ್ಕೃತ ಶ್ಲೋಕ ರೂಪವಾಗಿ ನಾವು ಹೇಳ್ತೀವಿ. ಆ ಸಂಸ್ಕೃತ ಶ್ಲೋಕವನ್ನು ನಾವು ತಿಳಿಸ್ತೀವಿ ಬೇರೆ ಜನರಿಗೆ ಯಥಾವತ್ತಾಗಿ. ಸೊ ಅದರಲ್ಲಿ ಅವಶ್ಯಾಯ ಜಲಕ್ರೀಡಾ ಕರ್ಣಕಂಡು ಎನೇರ್ಮರುತ್ ಮಿಥ್ಯಾಯೋಗೇನ ಶಸ್ತ್ರಸ್ಸ ಕುಪಿತೋ ಅನ್ಯೈಶ್ಚ ಕೋಪನಹಿ ಅಂತ ಹೇಳ್ತಾರೆ. ಅವಶ್ಯಾಯ ಅಂದ್ರೆ ಹೊರಗಡೆ ಏನು ಕಿವಿ ಕಟ್ಕೊಳಾರ್ದ, ಈಗ ಮಳೆ ಬರ್ತಿರ್ತದ ಹಂಗೆ ಕಿವಿ ಹೊರಗಡೆ ಹಾಗೆ ಬಿಟ್ಕೊಂಡು ಹೋಗೋದು, ಅಥವಾ ತಂಪಿರ್ತದ ತಂಪ್ ಹವಾ ಇರ್ತದ, ಸೊ ಕಿವಿನ ಕವರ್ ಮಾಡ್ಕೊಳಾರ್ದೆ ಹೋಗೋದು, ಕೋಲ್ಡ್ ಅಟ್ಮಾಸ್ಫಿಯರ್ಗೆ ನಮ್ಮನ್ನಷ್ಟಕ್ಕೆ ನಾವೇ ಎಕ್ಸ್ಪೋಸ್ ಆಗೋದು. ಆಮೇಲೆ ಜಲಕ್ರೀಡಾ, ಈಗ ಸ್ವಿಮ್ಮಿಂಗ್ ಹೋಗ್ತಾರೆ ಇಯರ್ ಪ್ಲಗ್ಸ್ ಹಾಕೊಳ್ಳದೆ ಹೋದ್ರೆ ಸ್ವಿಮ್ಮಿಂಗ್ ಹೋಗ್ತಾ ಇರ್ತಾರೆ, ಅಥವಾ ಎಲ್ಲೋ ಫಾಲ್ಸ್ ಅಲ್ಲಿ ಎಲ್ಲೋ ಹೋಗಿರ್ತಾರೆ ತೋಯಿಸ್ಕೊಂಡು, ಆ ಥರ ಯಾವುದೋ ರೀತಿಯಿಂದ ಕಿವಿಯಲ್ಲಿ ನೀರು ಎಂಟ್ರಿ ಆದರೆ ಅದಕ್ಕೆ ಜಲಕ್ರೀಡಾ ಅಂತ ಹೇಳಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ಅವಶ್ಯಾಯ ಜಲಕ್ರೀಡಾ ಕರ್ಣ ಕಂಡು ಕೆಲವೊಬ್ರು ಏನು ಮಾಡ್ತಾರೆ ಮೇಲಿನ ಮೇಲೆ ಬಟ್ಟೆ ಹಾಕೋತಾ ಇರ್ತಾರೆ, ಅಥವಾ ಏನೋ ಒಂದು ಕಡ್ಡಿ ಪಟ್ಟಣದಲ್ಲಿ ಕಡ್ಡಿ ಹಾಕೊಳ್ಳೋದು, ಬಟ್ಟೆ ಹಾಕೊಳ್ಳೋದು, ಆ ಥರ ಹಾಕೊಳ್ಳೋದು. ಅದರಿಂದ ಏನಾಗ್ತದೆ ಮೇನ್ ಕಾರಣ ಕರ್ಣ ರೋಗಗಳು ಉತ್ಪತ್ತಿ ಆಗ್ತವೆ. ಸ್ರಾವ ಆಗ್ಬೋದು, ಪಾಕ್ ಆಗ್ಬೋದು, ನೋವು ಆಗ್ಬೋದು. ಸೊ ಅದನ್ನೆಲ್ಲ ಮಾಡಬಾರ್ದು ಅಂತ ರೆಫರೆನ್ಸ್ ಇದೆ. ಈಗ ಸಾಮಾನ್ಯವಾಗಿ ಕರ್ಣ ರೋಗಗಳು ಬಂದದ ಅಂತ ಹೇಳಿ ನಾವು ಹೆಂಗ್ ಕಂಡುಹಿಡಿಯಬೇಕು? ಚಿಕ್ಕ ಮಕ್ಕಳಲ್ಲಿ ತುಂಬಾ ಕಿವಿ ಮೇಲಿನ ಮೇಲೆ ಹಿಡ್ಕೋತಾ ಇರ್ತಾವ. ಈಗ ಒಬ್ಬೊಬ್ರು ಚಿಕ್ಕ ಮಕ್ಕಳು ಮಾತಾಡೋ ವಯಸ್ಸಿನಲ್ಲಿನು ಹೇಳ್ಬೋದು, ಅಥವಾ ತುಂಬಾ ಚಿಕ್ಕ ಮಕ್ಕಳಾದ್ರೆ ಹಾಲು ಕುಡಿಸೋ ಮಕ್ಕಳು ಯೂಶ್ವಲಿ ನಾವು ಅಲ್ಲಿ ಸಣ್ಣ ಮಕ್ಕಳಲ್ಲಿ ಕಾಣೋದಂದ್ರೆ ಕಿವಿ ಸೋರೋದು, ಅಗ್ದಿ ಮೇಲಿನ ಮೇಲೆ ಕಾಣಿಸಿರುವಂತ ಸಾಮಾನ್ಯವಾಗಿ ಕಂಡು ಬರೋದಂದ್ರೆ ಕಿವಿ ಸೋರೋದು, ಕಿವಿ ನೋವು, ಕರ್ಣಬಾಧಿರ್ಯ, ಕಿವಿ ಕೇಳಿಸ್ತಾ ಇರೋದು, ಈ ಥರದ ರೋಗಗಳು ಬರ್ತಾವೆ. ಯಾಕಪ್ಪ ಅಂದರೆ ಈಗ ಕಿವಿ ಸೋರೋದು ಅಂತಲೇ ಇಟ್ಕೊಳ್ಳಿ, ಇವಾಗ ಮಕ್ಕಳು ಬ್ರೆಸ್ಟ್ ಫೆಡ್ ಮಕ್ಕಳು ಇರ್ತವೆ, ಅದರಲ್ಲಿ ಏನಾಗ್ತದೆ ವೆರಿ ಕಾಮನ್ ಕಾಸ್ ಅಂತ ಹೇಳಬೇಕು ಅಂದ್ರೆ ತುಂಬ ಜನರಿಗೆ ತಾಯಂದ್ರಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ಮಗುವಿನ ಪೊಸಿಷನ್ ಹೆಂಗಿರಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಸೊ ಅಲ್ಲಿ ಒಂದು ಇಸ್ಟೇಷಿಯನ್ ಟ್ಯೂಬ್ ಅಂತ ಇರ್ತದೆ, ಅದು ಕಿವಿ ಮೂಗು ಗಂಟಲು ಎಲ್ಲಕ್ಕೆ ಕನೆಕ್ಟ್ ಮಾಡ್ತಿರ್ತದೆ. ಸೊ ಬ್ರೆಸ್ಟ್ ಫೀಡಿಂಗ್ ಕೊಡಬೇಕಾದ್ರೆ ಕರೆಕ್ಟಾಗಿ ಅವರಿಗೆ ಪೊಸಿಷನ್ ಇರಲೇ ಇಲ್ಲ ಅಂದ್ರೆ ಅದರದ್ದು ಹೋಗಿ ಕಿವಿಯಲ್ಲಿ ಹೋಗಿ ಮತ್ತೆ ಇನ್ಫೆಕ್ಷನ್ ಮಾಡೋ ಅಂತ ಕಾರಣಗಳು ಇರ್ತದೆ. ಅದಕ್ಕೆ ಯೂಶ್ವಲಿ ಚಿಕ್ಕ ಮಕ್ಕಳು ನೆಗಡಿ ಮತ್ತೆ ಕಿವಿ ಸೋರೋ ತರ ಬರ್ತಾವ. ಆಮೇಲೆ ಕರ್ಣಬಾಧಿರ್ಯ ಅಂದ್ರೆ ಕಿವಿ ಕೇಳಿಸ್ತಾ ಇರೋದು. ಅದು ಯಾವಾಗ ಗೊತ್ತಾಗತ್ತಪ್ಪ ಅಂದ್ರೆ ಈಗ ಸಣ್ಣ ಮಕ್ಕಳು 6 ತಿಂಗಳು 7 ತಿಂಗಳಿದ್ದಾಗ ಏನೋ ಒಂದ್ರು ಬಾರಿಸಿದ್ರೆ ಒಂದೊಂದು ತಿಂಗಳಕ್ಕೆ ಅವ್ರಿಗೆ ಮೈಲ್ ಸ್ಟೋನ್ಸ್ ಡೆವಲಪ್ ಆಗ್ತಾವ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ತಾಯಂದ್ರು. ಈಗ ಅವ್ರಿಗೆ ಏನು ಕೇಳಿಸ್ತಾನೆ ಇಲ್ಲ ಅಂದ್ರೆ ಅವ್ರು ಏನಾದ್ರು ಒಂದು ಶಬ್ದ ಮಾಡಿದಾಗ ಅವು ಆ ಸೈಡ್ ತಿರುಗಿ ನೋಡಲ್ಲ. ಆ ಥರದ್ದೆಲ್ಲ ನಾವು ಲಕ್ಷಣಗಳ ಮೇಲೆ ಮಂತ್ಲಿ ಡೆವಲಪ್ಮೆಂಟ್ ವೈಸ್ ಆದ್ರೆ ಅದು ಕೂಡ ನಮ್ಮ ಶಾಸ್ತ್ರದಲ್ಲಿದೆ. ಯಾವ ತಿಂಗಳಿಗೆ ಮಗು ಹೇಗೆ ಮಾಡಬೇಕು, ಅದು ಏನೇನು ಮಾಡಬೇಕು ಅನ್ನೋದು. ಹಂಗೆ ಮಾಡಲಿಲ್ಲ ಅಂದ್ರೆ ಕೆಲವೊಂದು ರೋಗಗಳು ಬರ್ತಾವ ಅಂತ ನಾವು ಕಂಡುಹಿಡಿಬಹುದು. ಯೂಶ್ವಲಿ ನೆಗಡಿ ಜೊತೆಗೆ ಬರೋದು ಸಾಮಾನ್ಯ, ಕಿವಿ ಸೋರೋದು ಮತ್ತೆ ನೆಗಡಿ ಜೊತೆಗೆ ಬರೋದು ಚಿಕ್ಕ ಮಕ್ಕಳಲ್ಲಿ ಕಂಡು ಬರೋದು ಸಾಮಾನ್ಯ. ಆಮೇಲೆ ಮಗು ತಾಯಂದಿರ ಗರ್ಭದಲ್ಲಿರಬೇಕಾದ್ರೆ ಏನಾದರೂ ತಾಯಿ ಈಗ ಆಟೋಟಾಕ್ಸಿಕ್ ಡ್ರಗ್ಸ್ ಅಂತ ಹೇಳ್ತೀವಿ, ಯಾವುದು ಆಟೋಟಾಕ್ಸಿಕ್ ಅಂತ, ಯಾವುದಕ್ಕೋ ಆ್ಯಂಟಿಬಯೋಟಿಕ್ ತೊಗೊಂಡಿರ್ತಾರೆ, ಯಾವುದು ಆಟೋಟಾಕ್ಸಿಕ್ ಅಂತ ಗೊತ್ತಿರಂಗಿಲ್ಲ. ಮೇಲಿನ ಮೇಲೆ ಅದನ್ನೇ ಯೂಸ್ ಮಾಡೋದು, ಅದರಿಂದ ಕಿವಿ ನರದ ಮೇಲೆ ಸಮಸ್ಯೆ ಉಂಟಾಗ. ಸೊ ಕರ್ಣಬಾಧಿರ್ಯ ಉತ್ಪನ್ನ ಆಗ್ಬೋದು ಅಂತ ಮಕ್ಕಳಲ್ಲಿ. ಆದರೆ ತಾಯಂದಿರು ಕೂಡ ಲಕ್ಷ ಗರ್ಭಿಣಿಯಾದಾಗ ತುಂಬಾ ವಿಶೇಷ ಕಾಳಜಿ ವಹಿಸ್ಬೇಕು. ಈಗ ಈ ಕರ್ಣಸ್ರಾವ ಆಗಿರ್ಬೋದು, ಕರ್ಣಪಾಕ ಆಗಿರ್ಬೋದು, ಇವುಗಳನ್ನು ನಿರ್ಲಕ್ಷಿಸಿದ್ರೆ ಏನ್ ಪರಿಣಾಮ ಆಗ್ಬೋದು? ಕಿವಿ ಎಂತಾದದ ಅಂದ್ರೆ ENT ಅಂತ ಹೇಳ್ತೀವಿ, ಕಿವಿ ಮೂಗು ಗಂಟ್ಲು ಒಂದಕ್ಕೊಂದು ಸಂಬಂಧ ಇರ್ತದ. ಮತ್ತೆ ಕಿವಿ ಹೆಂಗಿರ್ತದ ಅಂದ್ರೆ ಅದರದ್ದು ಮೇಲ್ಗಡೆ ನಮ್ಗೆ ಮಿದುಳು ಕೂಡ ಸಂಬಂಧ ಇರ್ತದ, ಹಿಂದ್ಗಡೆ ಮ್ಯಾಸ್ಟೋಯ್ಡ್ ಅಂತ ಇರ್ತದ, ಅಲ್ಲಿ ಸಂಬಂಧ ಇರ್ತದ. ಸೊ ಅಲ್ಲಿ ಇನ್ಫೆಕ್ಷನ್ ರಿಪೀಟೆಡ್ ಆಗಿ ಕಿವಿಯಲ್ಲಿ ಇನ್ಫೆಕ್ಷನ್ ಆದ್ರೆ ಅದರಲ್ಲೂ ಕೂಡ ಮಧ್ಯದ ಕಿವಿಗೆ ಮೇಲಿಂದ ಮಿದುಳಿನ ಭಾಗಕ್ಕೆ ತುಂಬಾ ಒಂದು ಕ್ಲೋಸ್ ಕನೆಕ್ಟಿವಿಟಿ ಇರ್ತದ. ಸೊ ಅಲ್ಲಿಂದ ನಮ್ಗೆ ಇನ್ಫೆಕ್ಷನ್ ಎಲ್ಲ ಕಡೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರ್ತದ. ಸೊ ಅದನ್ನು ನಿರ್ಲಕ್ಷಿಸಿದ್ರೆ ಮೇಲೆ ಮಿದುಳಿಗೆ ಹೋಗಿ ಮೆನಿಂಜೈಟಿಸ್ ಆಗ್ಬೋದು, ಆಬ್ಸೆಸ್ ಆಗ್ಬೋದು, 108 ತರದ್ದು ಇಂಟ್ರಾಕ್ರಿನಿಯಲ್ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಹಿಂದ್ಗಡೆ ಹೋದ್ರೆ ಮ್ಯಾಸ್ಟೋಡೈಟಿಸ್ ಅಂತ ಆಗ್ತದೆ. ಕ್ರಾನಿಕ್ ಆಗ್ಬಿಡ್ತದ ಇನ್ಫೆಕ್ಷನ್. ಇನ್ಫೆಕ್ಷನ್ ಕ್ರಾನಿಕ್ ಆದ್ರೆ ಮತ್ತೆ ನಮಗೆ ಕಂಡು ಬರೋದು ಕರ್ಣಬಾಧಿರ್ಯ ಆಗ್ಬೋದು. ಮತ್ತೆ ಕರ್ಣಪಾಕದ್ದು ಕೂಡ ನೀವು ಕರ್ಣಬಾಧಿರ್ಯನೂ ಆಗ್ಬೋದು. ಇನ್ಫ್ಲಮೇಷನ್ಸ್ ಒಳಗಡೆ ಮತ್ತೆ ಮೆದುಳಿಗೆ ಇನ್ಫ್ಲಮೇಷನ್ ಆದ್ರೆ ಮೆನಿಂಜೈಟಿಸ್ ಆಗಿ ಬಹಳ ಒಂದು ತೀಕ್ಷ್ಣಗತಿಯ ಅಥವಾ ತೀವ್ರವಾದ ಸಮಸ್ಯೆ ಉಂಟಾಗಿರುವಂತ ನಮ್ದು ಸಾಧ್ಯತೆಗಳು ಇರ್ತಾವ. ಅದು ಕೊಟ್ಟ ನಿರ್ಲಕ್ಷಿಸಬಾರದು ಅಂತ ನಾವು ಜನರಲ್ಲಿ ಸೂಕ್ಷ್ಮ ಜ್ಞಾನೇಂದ್ರಿಯಗಳಲ್ಲಿ ಕಿವಿ ಕೂಡ ಒಂದು ಅದರದ ಒಂದು ರಕ್ಷಣೆ ಮಾಡಬೇಕು. ಈಗ ಕರ್ಣ ರೋಗಗಳಿಗೆ ಸಾಮಾನ್ಯವಾಗಿ ಏನು ಚಿಕಿತ್ಸೆ ಮಾಡಬಹುದು ಮತ್ತೆ ಆಯುರ್ವೇದ ಒಳಗೆ ಯಾವ ರೀತಿ ಚಿಕಿತ್ಸಾ ವಿಧಾನವನ್ನು ಹೇಳ್ಕೊಡ್ತದೆ? ಕರ್ಣ ರೋಗದಲ್ಲಿ ಆಯುರ್ವೇದ ಚಿಕಿತ್ಸಾ ಹೇಳಬೇಕಂದ್ರೆ ನಾವು ಸಾಮಾನ್ಯವಾಗಿ ಕರ್ಣಪೂರಣ, ಕರ್ಣಧೂಪನ, ಕರ್ಣ ಪ್ರಕ್ಷಾಲನ, ಕರ್ಣ ಪ್ರಮಾರ್ಜನ ಅಂತ ನಮ್ಮ ಶಾಸ್ತ್ರದಲ್ಲಿದೆ. ಈಗ ಎಲ್ರಿಗೂ ತಿಳಿಯೋ ಹಂಗೆ ಹೇಳಬೇಕಂದ್ರೆ ಕರ್ಣಪೂರ್ಣ ಅಂದರೆ ಕಿವಿಯಲ್ಲಿ ಎಣ್ಣೆ ಹಾಕಿಕೊಳ್ಳೋದು, ಕರ್ಣಧೂಪನ ಅಂದರೆ ಕಿವಿಯಲ್ಲಿ ಮೆಡಿಕೇಟೆಡ್ ಹೊಗೆ ಅಂದರೆ ನಮ್ಮಲ್ಲಿ ಕೆಲವೊಂದು ಮೆಡಿಕೇಟೆಡ್ ಡ್ರಗ್ಸ್ ಅವ ಯಾವ ಕಂಡೀಷನ್ಸಲ್ಲಿ ಯಾವುದು ಯೂಸ್ ಮಾಡ್ಬೋದು ಅಂತ, ಅದು ಅಂಥದ್ದು ಹೊಗೆ ರೂಪದಿಂದ ಏನು ನಾವು ಮೆಡಿಸಿನ್ ಉತ್ಪತ್ತಿ ಮಾಡ್ತೀವಿ ಅದನ್ನು ಕಿವಿಯಲ್ಲಿ ಹಾಕಿಕೊಳ್ಳೋದು ಒಂದು ವಿಧಾನ. ಆಮೇಲೆ ಕರ್ಣ ಪ್ರಕ್ಷಾಲನ ಅಂದರೆ ಆರಲ್ ಸಿರಿಂಜಿಂಗ್ ಅಂತ ಹೇಳ್ಬೋದು. ಆಮೇಲೆ ಕರ್ಣ ಪ್ರಮಾರ್ಜನ ಅಂದರೆ ಡ್ರೈ ಮಾಪಿಂಗ್, ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ ಪಿಚು ಕೂರ್ಚಿಕಯ ಕರ್ಣ ಪ್ರೋಂಚನಂ ಅಂತ ಹೇಳ್ತಾರೆ, ಅಂದರೆ ಡ್ರೈ ಮಾಪಿಂಗ್ ಅಂತ. ಅಂದರೆ ನಾವು ಪ್ರಕ್ಷಾಲನ ಮಾಡಿ ಸಿರಿಂಜಿಂಗ್ ಮಾಡಿ ಅದನ್ನು ಹಾಗೆ ಬಿಡಬಾರ್ದು, ಅದನ್ನು ನಾವು ಕ್ಲೀನ್ ಮಾಡಿ ಒಣ ಮಾಡ್ಬೇಕು ಕಿವಿ, ಅದಕ್ಕೆ ಕರ್ಣ ಪ್ರಮಾರ್ಜನ ಅಂತ ಹೇಳ್ತೀವಿ. ಸೊ ನಸ್ಯ ಈ ಇತ್ಯಾದಿಗಳು ತುಂಬ ತರದ ಚಿಕಿತ್ಸೆಗಳಿವೆ. ಲೇಪ ಮಾಡ್ತೀವಿ, ಪಿಚು ಮಾಡ್ತೀವಿ, ಅದರಲ್ಲೆಲ್ಲ ಪೇಷಂಟ್ ಹೇಗೆ ಬರುತ್ತೋ ಆ ಥರದ ಮೇಲೆ ನಾವು ಒಂದು ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸ್ಕೋತೀವಿ. ಕರ್ಣಧೂಪನ, ಕರ್ಣಪೂರಣ, ಕರ್ಣ ಪ್ರಮಾರ್ಜನ, ಕರ್ಣ ಪ್ರಕ್ಷಾಲನ, ಕರ್ಣ ಪಿಚು. ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರು ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದಾರೆ. ಕಿವಿ ಅಂದ್ರೆ ನೋಡ್ರಿ, ಅದು ತನ್ನ ರಕ್ಷಣೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ಸೀದ ಇಲ್ಲ ಅದು. ಅಂದ್ರೆ ಒಂದು ನಿಸರ್ಗನೇ ನಮಗೆ ಅಷ್ಟು ಪ್ರಕೃತಿದತ್ತವಾಗಿ ಕಿವಿಯ ರಕ್ಷಣೆಗೆ ಬಿಟ್ಟಿದ್ದಾರೆ. ಆ ನಿಟ್ಟಿನೊಳಗೆ ಈಗ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದ, ಮತ್ತೆ ಅವಾಗಿಂದ ಹಾಗೆ ನಾವು ಕಿವಿಯನ್ನು ಸ್ವಚ್ಛ ಮಾಡ್ಕೊಳ್ಳೋದು ಅದ್ರಲ್ಲಿ ಬಹಳ ಅವಶ್ಯಕತೆ ಅದ. ಅದರೊಳಗೆ ಕರ್ಣಪೂರ್ಣದ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳಿದ್ರು ನೀವು. ಕರ್ಣಪೂರ್ಣ ಅದ್ರ ಬಗ್ಗೆ ಇನ್ನಷ್ಟು ಹೇಳಿ, ಯಾಕಂದ್ರೆ ಎಣ್ಣೆ ಹಾಕೊಳ್ಳೋದಂದ್ರೆ ಎಷ್ಟು ಹಾಕೊಳ್ಬೇಕು, ಆಮೇಲೆ ಹಿಂದೆಲ್ಲ ಒಂದು ಬಿಸಿ ಎಣ್ಣೆ ಹಾಕ್ತಿದ್ರು, ಬಹಳ ಬಿಸಿ ಆಗಬಾರ್ದಲ್ಲ, ಅದು ನೋಡಿಕೊಂಡು ಮತ್ತೆ ಆಮೇಲೆ ಅದು ಅಲ್ಲಿ ಇರುವಂತಹ ಈ ಕರ್ಣ ಸ್ರಾವ ಇರ್ಬೋದು, ಕರ್ಣ ಪಾಕ ಇರ್ಬೋದು, ಹೊರಗಡೆ ಹೋಗ್ಬೇಕದು ಆ ನಿಟ್ಟಿನೊಳಗೆ ಹೇಗೆ? ಕರ್ಣಪೂರ್ಣದ ಬಗ್ಗೆ ಹೇಳ್ಬೇಕು ಅಂದ್ರೆ ಕಿವಿಯಲ್ಲಿ ಎಣ್ಣೆ ಹಾಕಿಕೊಳ್ಳುವಂತ ಒಂದು ಪದ್ಧತಿ ಗೊತ್ತಿರ್ಬೋದು. ಅಂದ್ರೆ ಸಾಮಾನ್ಯವಾಗಿ ಅಭ್ಯಂಗ ಸ್ನಾನ ಮಾಡ್ಬೇಕಾದ್ರೆ ಕಿವಿಯಲ್ಲಿ ಎಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಹಾಕ್ತಾರೆ. ಅದ್ರ ಬಗ್ಗೆ ಮಾಹಿತಿ ನಮಗೆ ಸಂಪೂರ್ಣವಾಗಿ ಇರಬೇಕು, ಯಾವಾಗ ಹಾಕ್ಬೇಕು, ಯಾವಾಗ ಹಾಕ್ಬಾರ್ದು ಅನ್ನೋದ್ರದ್ದು ಕೂಡ ನಮ್ಮ ಶಾಸ್ತ್ರದಲ್ಲಿದೆ. ಈಗ ಆಚಾರ್ಯ ಏನು ಹೇಳ್ತಾರೆ ಅಂದ್ರೆ ಕಿವಿಯಲ್ಲಿ ಕರ್ಣ ಪಾಕ ಇದ್ದಾಗ, ಸ್ರಾವ ಇದ್ದಾಗ ಎಣ್ಣೆ ಹಾಕಬಾರ್ದು ಅಂತ. ಎಣ್ಣೆ ಹಾಕಬಾರ್ದು, ಯಾವಾಗ ಹಾಕ್ಬೇಕಪ್ಪ ಅಂದ್ರೆ ಯೂಶ್ವಲಿ ವಾತಜ ಕರ್ಣವಿಕಾರಗಳಲ್ಲಿ, ಅಲ್ಲಿ ಏನು ನಿಮಗೆ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ಏನೂ ಇರಂಗಿಲ್ಲ, ಪಾಕ ಆಗಲಿ ಸ್ರಾವ ಆಗಲಿ ಇನ್ಫ್ಲಮೇಷನ್ಸ್ ಏನೂ ಇರಂಗಿಲ್ಲ. ವಾತಜ ಕರ್ಣರೋಗ ಅಂದ್ರೆ ಅಲ್ಲಿ ಕಿವಿನರದ ಸಮಸ್ಯೆ ಉಂಟಾಗಿ ತಂದು ಡಿಜೆನರೇಟಿವ್ ಕಂಡೀಷನ್ಸ್ ಅಲ್ಲಿ ತಂದು ಫಿಸಿಯಾಲಜಿಕಲಿ ನಾವು ಫಂಕ್ಷನಲಿ ಅದರದ್ದು ಒಂದು ಕೆಲಸವನ್ನು ನಾವು ಹೆಚ್ಚಿಸಬೇಕಲ್ಲಿ ಕರ್ಣಪೂರ್ಣ ಮಾಡಬಹುದು. ಕೆಲವೊಬ್ರು ಏನು ಹೇಳ್ತಾರೆ ಎಣ್ಣೆ ಹಾಕಲೇಬಾರ್ದು, ಅದು ತಪ್ಪು. ಎಣ್ಣೆ ಹಾಕ್ಲೇಬೇಕು ಅನ್ನೋದು ತಪ್ಪು. ಅದು ಕಂಡೀಷನ್ ನೋಡಿ ನಾವು ಡಿಸೈಡ್ ಮಾಡಬೇಕು ಯಾವಾಗ ಹಾಕ್ಬೇಕು ಯಾವಾಗ ಹಾಕಬಾರ್ದು ಅನ್ನೋದು ಸಮಗ್ರವಾದ ಮಾಹಿತಿ ಇಟ್ಕೊಂಡು ನಾವು ಪೇಷಂಟ್ಸ್ ಹೇಗೆ ಬರ್ತಾರೆ ಹಾಗೆ ನಾವು ಹೇಳಬೇಕು. ಬಹಳ ಸಂತೋಷ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರೇ. ಆಯುರ್ವೇದೊಳಗೆ ಬಹಳ ಪ್ರಮುಖವಾಗಿರೋದು ಅಂದ್ರೆ ಪಥ್ಯ ವಿಚಾರ. ಹೌದು, ಅಂದ್ರೆ ನಾವು ವಿಲೋಮ ಆಹಾರ ತೆಗೆದುಕೊಳ್ಬಾರ್ದು ಅನ್ನೋದು ಯಾವಾಗಲೂ ಕೂಡ ಅದು ಆಯುರ್ವೇದದಲ್ಲಿ ಬಹಳ ಪ್ರಮುಖವಾಗಿ ಬಿಂಬಿಸಲ್ಪಡ್ತದೆ. ಈ ಕರ್ಣರೋಗ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಇನ್ನು ಸಾಮಾನ್ಯವಾಗಿ ನಾವು ಏನು ಪಥ್ಯ ಆಚರಿಸಬೇಕು ಅದರ ಬಗ್ಗೆ ಹೇಳಬೇಕು. ಕರ್ಣ ರೋಗಗಳನ್ನು ನಾವು ತಡೆಗಟ್ಟಬೇಕಂದ್ರೆ ಎಸ್ಪೆಷಲಿ ನಾವು ಕರ್ಣವನ್ನು ರಕ್ಷಿಸಬೇಕು. ಹೊರಗಡೆ ಹೋಗಬೇಕಾದ್ರೆ ಯೂಶ್ವಲಿ ಅಲರ್ಜಿ ಇರ್ತದೆ, ತುಂಬ ಜನರಿಗೆ ಮೂಗಿಂದ ಅಲರ್ಜಿ ಆಗ್ತಿರ್ತದೆ. ನೆಗಡಿ ಕೆಮ್ಮು ಸ್ವಲ್ಪ ಥಂಡಿಗೆ ಹೋದ ತಕ್ಷಣ, ಫ್ಯಾನಿಗೆ ಹೋದ ತಕ್ಷಣ, ಎಸಿಗೆ ಹೋದ ತಕ್ಷಣ ಅವರಿಗೆ ಸೀನ್ ಬರೋದು, ಮೂಗಿನಲ್ಲಿ ನೀರು ಸೋರೋದು, ಹಂಗಿದ್ದವರು ಕಿವಿಯನ್ನು ರಕ್ಷಿಸಲೇಬೇಕು. ಈಗ ನನಗೆ ಮೂಗಿನ ತೊಂದರೆ ಅದಪ್ಪ, ನಾನು ಕಿವಿಯಲ್ಲಿ ನಾನು ಕಾಳಜಿ ತೊಗೊಳ್ಳಲ್ಲ ಅಂತ ಅನ್ನೋ ಹಾಗಿಲ್ಲ. ಯಾಕಂದರೆ ಮೂಗಿನ ತೊಂದರೆ ಇದ್ದವರಿಗೆ ಕಿವಿ ತೊಂದರೆ ತುಂಬ ಜನರಿಗೆ ಬರ್ತಾನೆ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು, ವಿಹಾರಗಳಲ್ಲಿ ಅಂದರೆ ನಾವು ಹೊರಗಡೆ ತಂಪನ್ನು ಹವಾಕ ಎಕ್ಸ್ಪೋಸ್ ಆಗಬಾರ್ದು, ಮೇಲಿನ ಮೇಲೆ ತಲೆ ಸ್ನಾನ ಮಾಡಬಾರ್ದು. ತಲೆ ಸ್ನಾನ ತುಂಬ ಜನ ಆಲ್ಟರ್ನೇಟ್ ಡೇ ಕೆಲವೊಬ್ರು ಮಾಡ್ತಿರ್ತಾರೆ, ಸೊ ಅದನ್ನು ಮಾಡಬಾರ್ದು. ಆಮೇಲೆ ಫ್ಯಾನ್ ಎ ಸಿ ಬಳಕೆ ಮಾಡಲೇಬಾರ್ದು. ಹೊರಗಡೆ ಹೋಗಬೇಕಾದ್ರೆ ನಾವು ಕಿವಿಯನ್ನು ರಕ್ಷಣೆ ಮಾಡಿಕೊಂಡು ಹೋಗಬೇಕು. ಆಮೇಲೆ ಆಹಾರದಲ್ಲಿ ಹೇಳಬೇಕಂದ್ರೆ ಮೊಸರು ಅಭಿಷಂದಿ ಅಂತ ಹೇಳ್ತೀವಿ. ನಾನು ಕಳೆದ ಸರಿ ನಾಸಾಗತ ರೋಗದಲ್ಲಿ ಹೇಳಬೇಕಾದ್ರೂ ಹೇಳಿದ್ದೆ, ಅಭಿಷಂದಿ ಇರುವಂಥ ಆಹಾರಗಳನ್ನು ನಾವು ಸೇವನೆ ಮಾಡಬಾರ್ದು. ರಾತ್ರಿ ಎಸ್ಪೆಷಲಿ ರಾತ್ರಿ ಯಾವುದು ಗುರು ಮತ್ತು ಅಭಿಷಂದಿ ಆಹಾರ ಸೇವನೆ ಮಾಡಲೇಬಾರ್ದು. ಬೇಗ ಊಟ ಮಾಡಬೇಕು ಅಂತ ಇದೆ. ಅಕ್ಷಿ ಕುಕ್ಷಿ ಭವಾರೋಗ ಪ್ರತಿಷ್ಯಾಯ ವೃಣಜ್ವರಾಹ ಪಂಚಾಯತೆ ಪಂಚರಾತ್ರೇಣ ರೋಗಾಹ ನಶ್ಯಂತಿ ಲಂಘನಾತ್ ಅಂತ ರೆಫರೆನ್ಸ್ ಇದೆ. ಅಂದರೆ ನಾವು ಪ್ರತಿಷ್ಯಾಯದಲ್ಲಿ ಹಿಂಗೆ ಏನಾದರೂ ಇನ್ಫ್ಲಮೇಟರಿ ಕಂಡೀಷನ್ಸ್ ಇದ್ದಾಗ ರಾತ್ರಿ ಲಂಘನ ಮಾಡಬೇಕು. ಲಂಘನ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ನಾವೇನು ಮಾಡಬೇಕು, ಲಘು ಭೋಜನ ಸ್ವೀಕಾರ ಮಾಡಬೇಕು ಅಂತ ಇದೆ. ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರೇ, ಈ ಕರ್ಣ ರೋಗಗಳು ಮತ್ತು ಆಯುರ್ವೇದದಲ್ಲಿ ಅದರ ಪರಿಹಾರ ಕುರಿತಂತೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ನಮ್ಮ ಎಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕರ್ಣ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದದಲ್ಲಿ ಪರಿಹಾರ, ಈ ಕುರಿತು ಇದುವರೆಗೂ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, ಕರ್ಣ ರೋಗದ ಚಿಕಿತ್ಸೆಯಲ್ಲಿ ಎಷ್ಟು ವಿಧಗಳಿವೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ, ರಸಪ್ರಶ್ನೆ ವಿಭಾಗ, ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ, ಹೆಗ್ಗೇರಿ ಬಡಾವಣೆ, ಹಳೆ ಹುಬ್ಬಳ್ಳಿ, ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ, ಮೆಣಸು ಶುಂಠಿ ಅಲವೇರಾ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೇ ಔಷಧಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ. ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು. ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇನ್ನು ಮುಂದೆ ಗೋಕಾಕ್ ತಾಲೂಕು ಕಲ್ಲೋಳಿಯ ಮಹಾಂತೇಶ್ ಪೂಜಾರ್ ಹಾಗೂ ಸಂಗಡಿಗರಿಂದ ಸಂಬಳ ವಾದನ. Yeah. Thank you. ಇದುವರೆಗೆ ಗೋಕಾಕ್ ತಾಲೂಕು ಕಲ್ಲೋಳಿಯ ಮಹಾಂತೇಶ್ ಹುಗಾರ್ ಹಾಗೂ ಸಂಗಡಿಗರಿಂದ ಸಂಬಳ ವದನ ಕೇಳಿದಿರಿ. ಇನ್ನು ಮುಂದೆ ನಾವಲ್ಗಿಯ ಮಲ್ಲಪ್ಪ ಬಾಳಪ್ಪ ಹುಗಾರ್ ಹಾಗೂ ಸಂಗಡಿಗರಿಂದ ಸಂಬಳ ವದನ. Thank you.